ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೆ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕಿ ನಾರಾಯಣ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಚಿಗಂಟನೆ ಕಟ್ಟಿ ಗುತ್ತಿ ಗೊಂದಾಲೆ ಕಳು ಜ್ಞಾನ ಗೊಂದಾಲೆ ಏನೇಳಿ ಕಳು ಜ್ಞಾನ ಗೋತಿಂದ ಬರಲಿ ಕಾಂಬ ಬರಲಿ ಬಳ್ಳಿ ಬರಲಿ ಯಾರಿಂದ ಬರಲಿ ಬಳ್ಳಿ ಬರಲಿ ದಬೆ ಬರಲಿ ಹಣಿಯರೆ ನಾಡ ಚರಿ ಮಾಗ ಬರಲಿ ಚರಿ ಮಾಗ ಬರಲಿ ನಾಡ ಚರಿ ಮಗ ಬಂದು ಮೋಪನೆ ಕೇತಿ ರೋವಾರದ ತಲಿಯೇರು ಶ್ಯಾನ ದ ತಲಿಯೇರು ಶ್ಯಾನದ ತಲಿಯೇರು ಶ್ಯಾನ ರೋ ಮನಿಗೆ ಮಡಿವಳ ಬಿಗಾದಂತೆ ಬಿಗಾತ್ ಬರಲಿ ತಂತೆ ಬಿಗಾತ್ ಬರಲಿ ಮಡಿವಳ ಬಿಗಾದಂತೆ ಬಿಗಾತ್ ಬರಲಿ ಅರಮನಿಯೋ ಸ್ವಾಂಗೆ ನೆಲಂತವಾದಿ ಬರಲಿ ಲಂತವಾದಿ ಬರಲಿ ನೆಲಂತವಾದಿ ಬರಲಿ ರೋಮನಿಯೋ ಬೆಲ್ಲಾದ ಚೀನಂತ ಜಯ ಗಾಲ್ ಬರಲಿ ಚೀನಂತ ಜಯ ಗಾಲ್ ಬರಲಿ ಬೆಲ್ಲಾದ ಚೀನಂತ ಜಯ ಗಾಲ್ ಬರಲಿ ರೋಮನಿಯೋ ಸಿಂಗಾರಳಿಯಂತೆ ಚವಾಕ್ ಬರಲಿ ಅಳಿಯಂತೆ ಚಗಾಕ್ ಬರಲಿ ಅರಳಿಯಂತೆ ಚವಾಕ್ ಬರಲಿ ರೋಮನಿಯೋ ಮೋತೋ ಮಂಟಪದ ಮಾನೆ ಕೋಟ್ಯೋ ಮಂಟಪದ ಮಾನೆ ಕೋಟ್ಯೋ ಮಂಟಪದ ಮಾನೆ ಕೋಟ್ಯಣ್ಣನ ಮನಿಯೋ ಕಟ್ಟಸಿದರ ಮನಿಯೋ ಕಟಬೋದ್ರೇರರ ಮನಿಯೋ ಕಟಸಿದಣ್ಣಯ ಗೊಂದೂಡಿ ಗ್ಯಾರೆ ಅಣ್ಣಯ ಗೊಂದೂಡಿ ಗ್ಯಾರೆ ಸರಸಿದರ ಮನಿಯೋ ಸರಬೋದ್ರೇರರ ಮನಿಯೋ ಸರಸಿದೋತ್ತಿಗಿ ಗೊಂದೂಡಿ ಗ್ಯಾರೆ ಗೊಂದೂಡಿ ಗ್ಯಾರೆ ಸಾಧೋ ನಿಂತವಳ್ಯಾರೆ ಸಣ್ಣ ಮಾಗೊಂಡೆ ನೇರಿಯವಳೆ ಗೊಂಡೆ ನೇರಿಯವಳೆ ಸಣ್ಣವಳ ಗೊಂಡೆ ನೇರಿಯವಳು ಮದವಣ ಸಣ್ಣ ಕಿ ತಾರೆ ನೀನು ಬಾರೆ ಕೆ ತಾರೆ ನೀನು ಬಾರೆ ಕಿ ಗೋಡಿಗೆ ಸಾದು ನಿಂತವಳ್ಯಾರೆ ಸಣ್ಣವಳ ಗೊಂಡೆ ನೇರಿಯವಳೆ ಗೊಂಡೆ ಮದವಣನ ಕ ದೊಡ್ಡ ಕಿ ತಾರೆ ನೀನು ಬಾರೆ ತಾರೆ ನೀನು ಬಾರೆ ಚವಕ ಬರೀ ವಲ್ಲೆ ಕಸವೇಟ ಕೋಪೇಟ ಹಣ್ಣಡಿಕೆ ಸಿಪೇಯಾಳಿ ಗಸವ ಕೆ ಸಿಪೇಯಾಳಿ ಗಸವೇ ಸಿಪೇಯಾಳಿ ಗಸವ ಮೇಲ ಗಸವ ಕಸ ಮರ್ಗಿ ಮಾಡಿ ಚೌಕ ಬರೀ ಬೇಕೆ ಮಾಡಿ ಚೌಕ ಬರೀ ಮಾಡಿ ಚೌಕ ಬರೀ ಬೇಕೆ ಹಿರಿಯ ಕ ಸೂರ್ಯ ಮಗೆ ದಾರಾಗಿ ಬರೀ ಬೇಕೆ ದಾರಾಗಿ ಬರೀ ಬಾಳೆ ಬಲ ಕಾಗಿ ಇಳ್ಳಿಯೋ ಎಡಕಾಗಿ ನಾಗ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಡ ನೆಡದಲ್ಲಿಟ ಕೊಂಡು ಇಂಬ ನೋಡಿ ಚೌಕ ಬರೀ ಬೇಕೆ ನೋಡಿ ಚೌಕ ಬರೀ ಬೇಕೆ ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಶಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನಿರೇ ಆ ಅಂಬಂದಿರಿ ಅಂಬೋ ಅಂದಿರಿ ಅಪ್ಪ ಹಿಡಿದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾ ಅಂಬನೀರೇ ಎಣ್ಣೆ ತಮ್ಮೈಗೆಣ್ಣೆ ಹಚ್ಚಾ